ಪಾಪ ಪರಿಹಾರಕ್ಕೆ ಪ್ರಾಯಶ್ಚಿತ್ತ ಅಂದರೆ ಪರಮಾತ್ಮನ ಕಥಾಶ್ರವಣ ಅಂತ ಅದು ಶಾಸ್ತ್ರದ ಆದೇಶ. ಆದರೆ ಅದು ಹೇಗೆ ಅನ್ನೋ ಪ್ರಶ್ನೆ ಬಂದರೆ, ಕಣ್ಣಿನಿಂದ ನೋಡಬಾರದ ದೃಶ್ಯಗಳನ್ನು ನೋಡಿದಾಗ ಮನಸ್ಸು ವಿಕಾರ ಆಗುತ್ತೆ. ಆಗ ಕಿವಿ ಶ್ರವಣೇಂದ್ರಿಯ ತನ್ನ ಅನಾದಿ ಕಾಲದ ಶ್ರವಣದ ಬಲದಿಂದ ಎಚ್ಚರಿಕೆಯನ್ನು ಕೊಡುತ್ತೆ. ನೀನು ನೋಡಿದ್ದು ತಪ್ಪು, ಇನ್ನೇ ಇಂತಹದನ್ನು ನೋಡಬೇಡ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಪರಿಣಾಮವಾಗಿ ಶ್ರವಣ ಹೆಚ್ಚಾಗುತ್ತೆ, ಅದರಿಂದ ಭಗವಂತನ ಚಿಂತನೆ ಅನ್ನೋದು ಹೆಚ್ಚಾಗುತ್ತೆ. ಆ ರೀತಿಯಾಗಿ ಪಾಪ ಪರಿಹಾರಕತ್ವ ಅಂದರೆ ಇನ್ನೂ ಹೆಚ್ಚೆಚ್ಚು ಮಾಡ್ತೀವಿ ಶ್ರವಣವನ್ನು. ಅವಾಗ ಏನಾಗುತ್ತೆ, ನಮಗೆ ಇದುವರೆಗೆ ನಾವು ಮಾಡಬಾರದನ್ನು ಮಾಡಿದ್ವಲ್ಲ ಅದನ್ನು ಮಾಡಬಾರದು ಅಂತ ನಮಗೆ ತಾನೇ ತಾನಾಗಿ ಜಾಗೃತಿ ಅನ್ನೋದು ಮೂಡುತ್ತೆ. ಆ ಶ್ರವಣದ ಶಕ್ತಿ ಎಷ್ಟು ಅಂತಾದರೆ, ಕಲ್ಲು ಬಂಡೆ ಅಂತಿರೋ ಮನಸ್ಸನ್ನು ಕೂಡ ಕರಗಿಸತ್ತೆ. ಬಂಡೆ ಮೇಲೆ ನಿರಂತರವಾಗಿ ನೀರಿನ ಹನಿ ಬಿದ್ದರೆ ಅದು ಸವಿಯತ್ತೆ ಅಥವಾ ಕರಗತ್ತೆ ಅಂತ ನಮ್ಮ ಅನುಭವವೇದ್ಯ. ಶಾಸ್ತ್ರ ಅಂದರೆ ತೀರ್ಥ ಅಂತ. ಆ ಶಾಸ್ತ್ರದ ಶ್ರವಣ ಅನ್ನೋ ನೀರಿನ ಹನಿ ಮನಸ್ಸೆಂಬ ಬಂಡೆಯನ್ನು ಕರಗುವಂತೆ ಮಾಡುತ್ತೆ. ಅದೇ ಭಕ್ತಿಯ ಜಲಧಾರೆ ಅಂತ. ಅದನ್ನು ಭಗವಂತನಿಗೆ ಅಭಿಷೇಕ ಮಾಡಿದ್ವಿ ಅಂತಾದರೆ ಭಗವಂತ ಪ್ರಸನ್ನನಾಗಿ ತನ್ನ ದರ್ಶನವನ್ನೇ ಆ ಜೀವನಿಗೆ ಅನುಗ್ರಹಿಸ್ತಾನೆ. ಆದರೆ ಈ ಮನಸ್ಸು ತುಂಬ ಬಲಿಷ್ಠವಾದದ್ದು ಮತ್ತು ಅಷ್ಟೇ ಚಂಚಲವಾದದ್ದು. ಗೀತೆಯಲ್ಲಿ ಅರ್ಜುನ ಶ್ರೀಕೃಷ್ಣನನ್ನು ಪ್ರಶ್ನೆ ಮಾಡ್ತಾನೆ, ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾತಿ ಬಲವದೃಢಮನ್. ಚಂಚಲವಾದ ಈ ಮನಸ್ಸನ್ನು ಭಗವಂತನಲ್ಲಿ ನೆಲೆ ನಿಲ್ಲಿಸೋದು ಹೇಗೆ ಅಂತ ಅರ್ಜುನ ಕೃಷ್ಣನನ್ನು ಕುರಿತು ಪ್ರಶ್ನೆ ಮಾಡ್ತಾನೆ. ಶ್ರೀಕೃಷ್ಣ ಪರಮಾತ್ಮ ಅದಕ್ಕೆ ಉತ್ತರ ಕೊಡ್ತಾನೆ, ಅಭ್ಯಾಸ ಏನತ್ತು ಕೌಂತೆಯ್ಯ ವೈರಾಗ್ಯಣಚ ಗೃಹ್ಯತೆ ಅಂತ. ಅಂದರೆ ಇದು ನಿರಂತರ ಅಭ್ಯಾಸದಿಂದ ಬರಬೇಕು, ವಿಷಯದಲ್ಲಿ ವೈರಾಗ್ಯ ಬರಬೇಕು, ಆವಾಗ ಮಾತ್ರ ಮನಸ್ಸಿನಲ್ಲಿ ಏಕಾಗ್ರತೆ ಅನ್ನೋದು ಬರಲಿಕ್ಕೆ ಸಾಧ್ಯ ಅಂತ ಈ ರೀತಿಯಾಗಿ. ಅದರಿಂದ ನಿರಂತರ ಶಾಸ್ತ್ರ ಶ್ರವಣ ಅನ್ನೋದು ಒಂದೇ ದಿನಕ್ಕೆ ಬರುವಂಥದ್ದಲ್ಲ, ನಿರಂತರ ಶ್ರವಣ ಮಾಡಿ ಅದನ್ನು ಅಭ್ಯಾಸ ಮಾಡಿ ಅದನ್ನೇ ಪ್ರವೃತ್ತಿಯಾಗಿ ಮಾಡ್ಕೋಬೇಕು. ಆ ಶ್ರವಣ ಅನ್ನೋದು ನಿರಂತರ ಆದಾಗ ಆಮೇಲೆ ನಿರಂತರ ಶ್ರವಣದಿಂದ ಆಮೇಲೆ ಮನನ ಅನ್ನೋದು ಸಾಧ್ಯ ಆಗ್ತಾ ಇದೆ. ಮನಸ್ಸು ಅಲ್ಲೇ ಕೇಂದ್ರೀಕೃತ ಆದ ನಂತರದಲ್ಲಿ ಶ್ರವಣ ನಿಂತ ಮೇಲೆ ಮನಸ್ಸು ಇದುವರೆಗೆ ಕೇಳಿದ್ದರ ಬಗ್ಗೆ ತಾನೇ ತಾನಾಗಿ ಮನನ ಅಂದರೆ ಆಲೋಚನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಹಾಗಾದರೆ ಏನು ಶ್ರವಣದಿಂದ ಪ್ರಯೋಜನ ಅಂತ ಕೇಳಿದ್ರೆ, ಜಗನ್ನಾಥಾಸರು ಹರಿಕಥಾಮೃತಸಾರ ಕರುಣಾ ಸಂಧಿಯಲ್ಲಿ ಬಹಳ ಸುಂದರವಾಗಿ ತಿಳಿಸ್ಕೊಡ್ತಾರೆ. ಶ್ರವಣ ಮನಕ ಆನಂದ ಬೀವುದು, ಭವಜನಿತ ದುಃಖಗಳ ಕಳೆವುದು, ವಿವಿಧ ಭೋಗಗಳು ಇಹಪರಂಗಳಲಿತ್ತು ಸಲಹುವುದು ಅಂತ. ಶ್ರವಣದಿಂದ ಮನಸ್ಸಿಗೆ ಆನಂದ ಆಗ್ತಾ ಇದೆ, ಭವಜನಿತ ಸಂಸಾರಜನ್ಯ ದುಃಖಗಳ ಪರಿಹಾರ ಅನ್ನೋದಾಗ್ತಾ ಇದೆ, ವಿವಿಧ ಭೋಗಗಳನ್ನು ಆಯಾ ಜೀವರ ಅನಂತ ಅಪೇಕ್ಷೆಗಳನ್ನು ಇಹ ಪರಂಗಳಲ್ಲಿ ಇಲ್ಲಿ ಮತ್ತು ಪರಲೋಕದಲ್ಲೂ ಕೂಡ ಪರಮಾತ್ಮ ಆಯಾ ಜೀವರ ಸ್ವರೂಪ ಯೋಗ್ಯತಾನುಸಾರ ಅವರಿಗೆ ಸುಖವನ್ನು ತಂದುಕೊಡ್ತಾನೆ. ಆ ಕೊಟ್ಟಿದ್ದಷ್ಟೇ ಅಲ್ಲ, ಅದನ್ನು ರಕ್ಷಣೆಯನ್ನು ಕೂಡ ಮಾಡುವ ಕೆಲಸವನ್ನು ಕೂಡ ಪರಮಾತ್ಮನೇ ಮಾಡ್ತಾನೆ. ಹೀಗೆ ಶ್ರವಣದಿಂದ ಇಷ್ಟೆಲ್ಲ ಪ್ರಯೋಜನ ಆಗ್ತಾ ಇದೆ. ಮನಸ್ಸಿಗೆ ಸಂತೋಷ, ಸಂಸಾರಜನ್ಯ ದುಃಖಗಳ ಪರಿಹಾರ, ಆಮೇಲೆ ಆಯಾ ಜೀವರ ಸ್ವರೂಪ ಯೋಗ್ಯತೆಯಂತೆ ಅವರವರಿಗೆ ಅವರವರ ಅಪೇಕ್ಷಿತ ಸಾಧನಗಳೆಲ್ಲ ಪರಿಪೂರ್ಣ ಆಗ್ತಾ ಇದೆ. ಪರಂಪರೆಯಲ್ಲಿ ಶಾಶ್ವತ ಸುಖರೂಪವಾದ ನಚ ಪುನರಾವರ್ತತೆಯನ್ನು ಮೋಕ್ಷವೇ ಪ್ರಾಪ್ತಿಯಾಗ್ತಾ ಇದೆ. ಹಾಗಾದ್ರೆ ದೃಷ್ಟಾಂತ ಕೊಡ್ರಿ, ಯಾರು ಶ್ರವಣ ಮಾಡಿ ಮೋಕ್ಷವನ್ನು ಪಡೆದಿಯಾರ ಅಂತ ಕೇಳಿದ್ರೆ ಭಾಗವತ ವರ್ಣನೆ ಮಾಡುತ್ತೆ. ಪರೀಕ್ಷಿತ್ ರಾಜ 7 ದಿನಗಳ ಕಾಲ ಅನ್ನ ಆಹಾರಗಳನ್ನು ತ್ಯಾಗ ಮಾಡಿ ಶುಕಾಚಾರ್ಯರಿಂದ ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡಿ ಮುಕ್ತಿಯನ್ನು ಪಡೆದ. ಇನ್ನು ಕಟ್ವಾಂಗ ಮಹಾರಾಜ, ಶ್ರೀಲೋಲನ ನೆನೆದು 2 ಗಳಿಗೆಯೊಳೊಬ್ಬ ಮುಕ್ತಿಗೇರನೇ ಅಂತ ವಾದಿರಾಜರು ವೈಕುಂಠದ ವರ್ಣನೆಯಲ್ಲಿ ಬರುತ್ತಾರೆ. ಹಾಗೆ ಕೇವಲ 2 ಗಳಿಗೆ ಅಷ್ಟೇ ಆಯುಸ್ಸಿದ್ದು ಅಷ್ಟೇ ಕಾಲದಲ್ಲಿ ಕಟ್ವಾಂಗ ಮಹಾರಾಜ ಪರಮಾತ್ಮರ ಕಥಾಶ್ರವಣವನ್ನು ಮಾಡಿ ಮುಕ್ತಿಯನ್ನು ಪಡೆದ. ಇನ್ನು ಸಂಪಾತಿ ಪಕ್ಷಿ ರಾಮಾಯಣ ಶ್ರವಣದಿಂದ ತಾನು ಕಳೆದುಕೊಂಡಿರ್ತಕ್ಕಂಥ ರೆಕ್ಕೆಯನ್ನು ಪುನಃ ಪಡ್ಕೊಂತು ಅಂತ ರಾಮಾಯಣ ವರ್ಣನೆ ಮಾಡ್ತಾ ಇದೆ. ಹಾಗೆ ಹಾಗಾದ್ರೆ ಎಷ್ಟು ಕಾಲ ಶ್ರವಣ ಮಾಡಬೇಕು ಅಂತ ಕೇಳಿದ್ರೆ, ಪಿಬತ ಭಾಗವತರ ಸಮಾಲಯಂ ಆಲಯಂ ಅಂತೇಳಿ ಕಲ್ಪ ಪ್ರಳಯದವರೆಗೂ ಕೂಡ ಆ ಶ್ರವಣ ಅನ್ನೋದನ್ನು ಮಾಡಲೇಬೇಕು ಅಂತ. ಅಂದರೆ ಮುಕ್ತಿ ಪರ್ಯಂತ ಶ್ರವಣ ಅಂತೇಳಿ ಈ ರೀತಿಯಾಗಿ. ಅದಕ್ಕೊಂದು ದೃಷ್ಟಾಂತ ಕೊಡ್ರಿ ಅಂತ ಕೇಳಿದ್ರೆ, ಈ ಭತ್ತದ ಕಾಳಿನಿಂದ ಅಕ್ಕಿಯನ್ನು ತೆಗೆಯಬೇಕು ಅಂತಾದರೆ ಎಷ್ಟು ಕಾಲ ಕುಟ್ಟಬೇಕು ಅಂತ ಕೇಳಿದ್ರೆ, ಆ ಮೇಲಿನ ಹೊಟ್ಟು ಹೋಗುವ ತನಕ ಕುಟ್ಟಬೇಕು, ಕಾಳು ಪುಡಿ ಆಗದೆ ರೀತಿಯಲ್ಲಿ ಹುಷಾರಾಗಿ ಕುಟ್ಟಬೇಕು. ಹಾಗೆ ಜೀವನಕ್ಕೆ ತುಷದಂತೆ ಲಿಂಗವು ಅಂತ, ಈ ಜೀವಕ್ಕೆ ಆ ಲಿಂಗ ಶರೀರ ಅನ್ನೋದು ಸಿಪ್ಪೆಯಂತೆ ಅಂಟುಕೊಂಡಿದೆ. ಆ ಸಿಪ್ಪೆಯಂತೆ ಇರುವ ಲಿಂಗ ಶರೀರದ ಬಿಡುಗಡೆ ಆಗೋ ತನಕನೂ ಕೂಡ ಅಲ್ಲಿ ತನಕ ಪರಮಾತ್ಮನ ಕಥಾಶ್ರವಣ ಮಾಡಬೇಕು, ಅದನ್ನೇ ಮುಕ್ತಿ ಪರ್ಯಂತ ಶ್ರವಣ ಅಂತ ಈ ರೀತಿಯಾಗಿ ಹೇಳುವಂಥದ್ದು. ತ್ರಿವಿಧ ಜೀವರಿಗೂ ಕೂಡ ಲಿಂಗದೇಹ ಅನ್ನೋದು ಭಂಗ ಅನ್ನೋದಿದೆ. ಸಾತ್ವಿಕರಿಗೆ ವಿರಜಾನದಿ ಸ್ಥಾನದಿಂದ ಲಿಂಗದೇಹ ಭಂಗ, ರಾಜಸರಿಗೆ ವಾಯುದೇವರ ಹೂಂಕಾರದಿಂದ ಲಿಂಗದೇಹ ಭಂಗ, ತಾಮಸರಿಗೆ ವಾಯುದೇವರ ಗದಾಪ್ರಹಾರದಿಂದ ಲಿಂಗಭಂಗ ಅಂತ ಈ ರೀತಿಯಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಶ್ರವಣ ಮಾಡುವುದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹಣ ದನಕನಕಾದಿಗಳ ಖರ್ಚಿಲ್ಲ. ಶ್ರವಣ ಮಾಡಿದ ನಂತರನೂ ಖರ್ಚಿಲ್ಲ. ಅಕ್ಲಿಷ್ಟ ಕಾರಿಣ ಅಂತ ಶಾಸ್ತ್ರ ವರ್ಣನೆ ಮಾಡುತ್ತೆ. ಶ್ರವಣ ಮಾಡುವುದಕ್ಕೆ ಖರ್ಚಿಲ್ಲ, ಮಾಡಿದ ನಂತರವೂ ಖರ್ಚಿಲ್ಲ, ಬದಲಿಗೆ ಲಾಭನೇ ಅಂತ. ಈ ದಾನನೋ ಧರ್ಮನೋ ಯಜ್ಞನೋ ಮತ್ಯಾವುದೋ ಮಾಡಬೇಕು ಅಂತ ಆದರೆ ಅದೆಲ್ಲ ಹಣಕಾಸು ಇತ್ಯಾದಿ ಎಲ್ಲ ಬೇಕದಕ್ಕೆ, ಅದು ಖರ್ಚಿನ ಬಾಪತ್ತು. ಆದರೆ ಶ್ರವಣ ಮಾಡಲಿಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಖರ್ಚೂ ಇಲ್ಲ, ಕಷ್ಟ ಇಲ್ಲ, ಅದಕ್ಕೆ ಅಕ್ಲಿಷ್ಟ ಕಾರಿಣ ಅಂತ. ಶ್ರವಣ ಭಗವಂತನಲ್ಲಿ ಭಕ್ತಿ ಹೆಚ್ಚಾಗುವುದಕ್ಕೆ ಕಾರಣ ಆಗ್ತಾ ಇದೆ. ಹೇಗೆ ಅಂತ ಕೇಳಿದ್ರೆ, ಚರಿತಂ ವೈಷ್ಣವಾನ ಅಂತೂ ವಿಷ್ಣು ಉದ್ರೇಕಾಯ ಕಥ್ಯತೆ ಅಂತ. ಮಹಾಮಹಾಜ್ಞಾನಿಗಳ ಜೀವನ ಚರಿತ್ರೆಯನ್ನು ಕೇಳಿದ್ವಿ ಅಂತ ಆದರೆ ಅದು ಭಗವಂತನಲ್ಲಿ ಭಕ್ತಿ ಮೂಡಲಿಕ್ಕೆ ಕಾರಣ ಆಗ್ತಾ ಇದೆ ಅಂತ ಶ್ರೀಮದ್ ಆಚಾರ್ಯ ಹೇಳ್ತಾರೆ. ಶ್ರವಣಾದಿ ವಿನ ನೈವ ಕ್ಷಣಂ ತಿಷ್ಟೇತ್ ಅತಿ ಅಪಿ ಕ್ವಚಿತೊಂದು. ದಾನ ಯಜ್ಞ ತಪಸ್ಸು ಏನೇ ಮಾಡಿದರೂ ಕೂಡ ಶ್ರವಣಾದಿಗಳನ್ನು ಮಾಡದೆ ಮೋಕ್ಷ ಇಲ್ಲ. ಅವೆಲ್ಲವೂ ಕೂಡ ಪಾವನಾನಿ ಮನೀಷಿಡಂ ಅಂಗಾನಿ ಹರಿಸೇವಾಯ ಮತ್ ಅದೆಲ್ಲ ಭಗವಂತನ ಸೇವೆಗೆ ಒಂದು ಅಂಗವಾಗಿದ್ದರೂ ಕೂಡ ಜೀವನ ಅಂತರಂಗ ಶುದ್ಧಿ ಆದ ಕಾರಣ ಆಗ್ತಾ ಇದೆ ಹೊರತು ಮೋಕ್ಷವನ್ನು ತಂದುಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮೋಕ್ಷ ಬೇಕು ಅಂತ ಆದರೆ ಪರಮಾತ್ಮನ ಕಥಾಶ್ರವಣ ಒಂದೇ ದಾರಿ. ಅದಕ್ಕೊಂದು ದೃಷ್ಟಾಂತ ಕೊಡಬೇಕು ಅಂತ ಕೇಳಿದ್ರೆ, ಕರ್ದಮರು ದೇಹೋತಿಯಲ್ಲಿ ಕಪಿಲನಾಮಕ ಪರಮಾತ್ಮ ಅವತಾರ ಮಾಡ್ತಾನೆ. ಪರಮಾತ್ಮ ತನ್ನ ತಾಯಿಗೆ ಸಾಂಖ್ಯಾಶಾಸ್ತ್ರ ಅಂದರೆ ಭಕ್ತಿ ಯೋಗವನ್ನು ತಾನು ಶ್ರವಣ ಮಾಡಿಸಿ ಅವಳಿಗೆ ಮೋಕ್ಷವನ್ನು ಕೊಟ್ಟ. ತಾನೇ ಅವಳಲ್ಲಿ ಅವತಾರ ಮಾಡಿದ್ದೀನಿ ಅಂತ ಹೇಳಿ ರಿಸರ್ವೇಷನ್ ಕೊಟ್ಟು ಮೋಕ್ಷವನ್ನು ಕೊಡಲಿಲ್ಲ, ಬದಲಿಗೆ ಶ್ರವಣವನ್ನು ಮಾಡಿಸಿ ಜಗತ್ತಿಗೆ ಆ ಮೂಲಕ ಸಂದೇಶವನ್ನು ಕೊಟ್ಟ. ದಾನ ಯಜ್ಞ ತಪಸ್ಸು ಯಾವುದೇ ಉತ್ಕೃಷ್ಟ ಕರ್ಮಗಳನ್ನು ಮಾಡಿದರೂ ಕೂಡ ಪರಮಾತ್ಮನ ಕಥಾಶ್ರವಣವನ್ನು ವಿಶೇಷವಾಗಿ ಮಾಡಲೇಬೇಕು ಅಂಥೇಳಿ ಆ ಮೂಲಕ ಜಗತ್ತಿಗೆ ಇದು ಕಂಪಲ್ಸರಿ ಅಂತೇಳಿ ಆ ರೀತಿಯಾಗಿ ಸಂದೇಶವನ್ನು ಕೊಟ್ಟ. ಹಂಗಾರೆ ಶ್ರವಣದಿಂದ ಮತ್ತೆ ಅದೆಲ್ಲ ಪರೀಕ್ಷಿತ್ ರಾಜ ಮೋಕ್ಷವನ್ನು ಪಡೆದ, ಕಟ್ವಾಂಗ ರಾಜ, ಸಂಪಾತಿ ಪಕ್ಷಿ, ಹೀಗೆ ಬೇರೆ ಬೇರೆ ದುಷ್ಟಾಂತಗಳನ್ನೆಲ್ಲ ಕೇಳಿದ್ವಿ. ಅದೆಲ್ಲ ಭಾಗವತ ಭಾರತದಲ್ಲಿ ರಾಮಾಯಣದಲ್ಲಿ ಬರ್ತಕ್ಕಂಥ ಕಥೆ ಆಯಿತು. ಮತ್ಯಾರ ಪರಿಣಾಮ ಹೊಂದಿದವರು ಇದ್ದಾರಾ ಅಂತ ಕೇಳಿದ್ರೆ, ಮಾದನೂರು ವಿಷ್ಣುತೀರ್ಥರ ಜೀವನ ಚರಿತ್ರೆಯಲ್ಲಿ ಕೇಳ್ತೀವಿ. ಪುರಂದರದಾಸರವರ ಮನೆ ಮುಂದೆ ಮಂಚ ಬಾರದು, ಮಡದಿ ಬಾರಳು, ಕಂಚು ಕನ್ನಡಿ ಬಾರದು, ಸಂಚಿತಾರ್ಥದ ದ್ರವ್ಯ ಬಾರದು, ಮುಂಚೆ ಮಾಡಿರೋ ಧರ್ಮವ ಅಂತ ಹಾಡ್ತಾ ಹೋಗ್ತಿರ್ತಾರೆ. ಆವಾಗ ಆ ಅಡವಿ ಆಚಾರ ಅಂತವರು ಪೂರ್ವಾಶ್ರಮದಲ್ಲಿ, ಅವರು ಜೈತೀರ್ಥಾಚಾರ ಅಂತ, ಅವರು ಅವರ ಮನೆಯಲ್ಲಿ ತೂಗುಯ್ಯಾಲೆಯಲ್ಲಿ ಸುಖ ಸುಪ್ಪತ್ತಿಗೆಯಲ್ಲಿ ಬಹಳ ಆರಾಮಾಗಿ ಪತ್ನಿಯ ಜೊತೆಗೆ ಏನೋ ಸಂಭಾಷಣೆಯನ್ನು ನಡೆಸ್ಕೊಂಡು ಆರಾಮಾಗಿರ್ತಾರೆ. ಆ ಕಾಲಕ್ಕೆ ಪುರಂದರದಾಸರವರ ಮನೆ ಮುಂದೆ ಈ ರೀತಿಯಾಗಿ ಹಾಡನ್ನು ಹೇಳ್ತಾ ಸಂಚಾರ ಮಾಡಿದಾಗ ಅವರಿಗೆ ಮನ ಪರಿವರ್ತನೆ ಆಗಿ ತಮ್ಮ ಎಲ್ಲ ಸಮಸ್ತ ಸಂಪತ್ತನ್ನು ತ್ಯಾಗ ಮಾಡಿ ತಾವು ಬಂದು ತಪಸ್ಸಿಗೆ ಕೂಡ್ತಾರೆ. ಈ ರೀತಿಯಾಗಿ ಮನ ಪರಿವರ್ತನೆ ಅನ್ನೋದು ಶ್ರವಣದಿಂದ ಆಗುತ್ತೆ. ಅದಕ್ಕೆ ಶ್ರವಣ ಮಾಡುವುದಕ್ಕೆ ನಮಗೆ ಅಪೇಕ್ಷೆ ಏನೋ ಇದೆ, ಆದರೆ ಸಮಯ ಅಭಾವ, ಒತ್ತಡದ ಬದುಕಿನಲ್ಲಿ ಅದನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಪರಿಹಾರ ಏನು ಅಂತ ಕೇಳಿದ್ರೆ, ವೇದವ್ಯಾಸ ದೇವರು ವಿಷ್ಣು ರಹಸ್ಯದಲ್ಲಿ ಒಂದು ಮಾತು ಹೇಳ್ತಾರೆ, ಸಂಕೋಚ ಸರ್ವಕರ್ಮಾಣಿ ಶ್ರವಣಾದಿ ಸಮಾಚರೇತಂತ. ನಿಮ್ಮ ಬೇರೆ ಕರ್ಮಗಳನ್ನು ಸಂಕೋಚ ಮಾಡಿ ಆದರೂ ಶ್ರವಣಾದಿಗಳನ್ನು ಮಾಡಲೇಬೇಕು ಅಂತ. ತಾತ್ಪರ್ಯ, ಶ್ರವಣದ ಮಹತ್ವವನ್ನು ತಿಳಿಸುವುದಕ್ಕೆ ಹೇಳಿದ್ದೆ ಹೊರಟು ಬೇರೆ ಕರ್ಮಗಳ ಸಂಕ್ಷೇಪವನ್ನು ಇಲ್ಲಿ ಒತ್ತುಕೊಟ್ಟು ಹೇಳಿದ್ದಲ್ಲ. ಅಂದರೆ ಶ್ರವಣದ ಅಗತ್ಯ, ಶ್ರವಣ ಕಂಪಲ್ಸರಿ ಅಂತ ಅದನ್ನು ತಿಳಿಸ್ಲಿಕ್ಕಾಗಿ ಮಾಡಿರುವಂತ. ಪ್ರಹ್ಲಾದರಾಜರು ತಾವು ತಾಯಿಯ ಗರ್ಭದಲ್ಲಿದ್ದಾಗಲೇ ನಾರದರಿಂದ ಶ್ರವಣ ಮಾಡಿದ್ದಷ್ಟೇ ಅಲ್ಲ, ದೈತ್ಯ ಬಾಲಕರಿಗೆ ಶ್ರವಣವನ್ನು ಮಾಡಿದವರು ಅಂದರೆ ಉಪದೇಶವನ್ನು ಮಾಡಿದವರು ಕೂಡ ಪ್ರಹ್ಲಾದರಾಜರು ಅಂತೇಳಿ ನಾವು ಭಾಗವತದಲ್ಲಿ ಕೇಳ್ತೀವಿ. ಹರಿಕಥಾಮೃತಸಾರದಲ್ಲಿ ಕಕ್ಷತಾರತಮ್ಯದಲ್ಲಿ ತಿಳಿಸ್ಕೊಡ್ತಾರೆ ಜಗನ್ನಾಥದಾಸರು. ಓದಿಸುವ ಗುರುಗಳನ್ನು ಜರಿದು ಸಹೋದರರಿಗೆ ಉಪದೇಶಿಸಿದ ಮಹದಾದಿ ಕಾರಣ ಸರ್ವಗುಣ ಸಂಪೂರ್ಣ ಹರಿ ಎಂದು ವಾದಿಸುವ ತೊತ್ಪದಿಯ ತೋರೆಂದ ಆದನು ಜಪಿಸಗೊಳ್ಳಲು ಸ್ತಂಭದಿ ಶ್ರೀಧನಾಕ್ಷಣ ತೋರಿಸಿದ ಪ್ರಹ್ಲಾದ ಸಲಹೆಮ್ಮ ಅಂತ. ಹೀಗೆ ಪ್ರಹ್ಲಾದರಾಜರು ತಾವು ತಾಯಿಯ ಗರ್ಭದಲ್ಲಿದ್ದಾಗಲೇ ನಾರದಿಂದ ಶ್ರವಣ ಮಾಡಿದ್ದಷ್ಟೇ ಅಲ್ಲದೆ ತಾವು ಕೂಡ ಇತರ ಸಹಪಾಠಿಗಳಿಗೆ ಶ್ರವಣವನ್ನು ಮಾಡಿಸಿದವರು. ಈ ರೀತಿಯಾಗಿ ಅಂದರೆ ಪರೋಪಕಾರ ಹರಿಪ್ರೀತಿಗಾಗಿ ಅಂತ ಭಾವಿಸಿದವರು ಪ್ರಹ್ಲಾದರಾಜರು ಅಂತೇಳಿ ಅವರ ಜೀವನ ಚರಿತ್ರೆಯಲ್ಲಿ ನಾವು ಕೇಳ್ತೀವಿ. ಮುಂದೆ ಅವರೇ ರಾಯರಾಗಿದಾಗ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಹೇಳ್ತಾರೆ, ನಾವು ಶ್ರವಣ ಮಾಡಬೇಕು, ಇತರರಿಗೂ ಶ್ರವಣ ಮಾಡಿಸಬೇಕು ಅಂತ. ಯಾರ್ಯಾರಿಂದ ಶ್ರವಣ ಮಾಡಿಸಬೇಕು ಅಂದರೆ, ವಿದ್ಯಾ ಸಂಬಂಧಿ ಬಿಹಿ, ತನು ಸಂಬಂಧಿ ಬಿಹಿ, ಕರಿಷ್ಯೆ ಕಾರಯಿಷ್ಯೇ ಚ ಅಂತ. ಏಕೆಂದರೆ ಶ್ರವಣಾದಿಗಳನ್ನು ನಾವು ಮಾಡುವುದರ ಜೊತೆಗೆ ಇತರರಿಗೆ ಪ್ರೇರಣೆ ಮಾಡಿ ಶ್ರವಣಾದಿಗಳನ್ನು ಮಾಡಿಸಿದರೂ ಕೂಡ ವಿಶಿಷ್ಟವಾಗಿರ್ತಕ್ಕಂಥ ಪುಣ್ಯ ಅನ್ನೋದು ಬರ್ತಾ ಇದೆ. ಆದ್ದರಿಂದ ಆ ರೀತಿಯಾಗಿ ಮಾಡಬೇಕು ಅಂತ. ಆ ಶ್ರವಣೇಂದ್ರಿಯದಲ್ಲಿ ಇರ್ತಕ್ಕಂಥ ದೇವತೆಗಳು ಯಾರು ಯಾರ್ಯಾರು ಶ್ರವಣ ಮಾಡ್ತಾರೆ ಅಂದರೆ, ನೆಲಸಿಹರು ದಿಗ್ದೇವತೆಗಳು ಇಕ್ಕೆಲದಿ ಕರ್ಣಂಗಳಲ್ಲಿ ತೀರ್ಥಂಗಳಿಗೆ ಮಾನಿಗಳಾದ ಸುರನದಿ ಮುಖ್ಯ ನಿರ್ಜರರು ಅಂತ. ಆ ಎಲ್ಲ ನದ್ಯಮೆ ಮಾನಿ ದೇವತೆಗಳು ದಿಗ್ದೇವತೆಗಳು ಕೂಡ ಶ್ರವಣೇಂದ್ರಿಯದಲ್ಲಿ ಇದ್ದು ತಾವೂ ಕೂಡ ಶ್ರವಣವನ್ನು ಮಾಡಿ ಪರಮಾತ್ಮರಿಗೆ ಅದನ್ನು ಸೇವಾರೂಪವಾಗಿ ಅರ್ಪಣೆ ಮಾಡ್ತಾರೆ, ಜೀವನಿಗೆ ಶ್ರವಣ ಮಾಡಿಸ್ತಾರೆ. ಶಾಸ್ತ್ರ ಹೇಳುತ್ತೆ, ದೇವಾಹ ಅದ್ಯಾಪಿ ಶೃಣ್ವತೆ ಮನ್ವತೆ ಸದಾ ಅಂತ. ಶ್ರವಣವನ್ನು ಮಾಡಿ ಮಾಡಿಸೋದು ಅದು ದೇವತೆಗಳು ವಾಯುದೇವರು ಭಗವಂತ ಆ ಎಲ್ಲರ ಸನ್ನಿಧಾನದಿಂದ ಜೀವನಿಗೆ ಆ ಶಬ್ದದ ಪರಿಚಯ ಅಥವಾ ಶ್ರವಣ ಅನ್ನೋದು ಸಾಧ್ಯ. ಅದಕ್ಕೆ ನಾವು ಯಾವಾಗಲೂ ನಾವು ಶ್ರವಣ ಮಾಡಿದ್ವಿ ಅಂತ ಅರ್ಥ ಅಲ್ಲ. ಅದನ್ನು ಮಾಡಿಸಿದವರು ಯಾರು? ಆ ಎಲ್ಲ ನದ್ಯಾಭಿಮಾನಿ ದೇವತೆಗಳು ದಿಗ್ದೇವತೆಗಳು ವಾಯುದೇವರು ಮತ್ತು ಭಗವಂತ. ಅದಕ್ಕೆ ಶ್ರವಣವನ್ನು ಮಾಡುವ ಕಾಲಕ್ಕೆ ಜೀವನಿಗೆ ಇರಬೇಕಾಗಿರ್ತಕ್ಕಂಥ ಅನುಸಂಧಾನ ಅಂದರೆ ವಿಷ್ಣೋಹ ಶ್ರವಣಂ ಅಂತ. ಶ್ರೀಮದ್ ಆಚಾರ್ಯ ಚರಿತ್ರವನ್ನೊಮ್ಮೆ ಅವಲೋಕ ಮಾಡಿದಾಗ ನವವಿಧ ಭಕ್ತಿಯ ಪ್ರಾಕಾರಗಳನ್ನು ಅವಲ್ಲಿ ಕಾಣಬೇಕು. ಶ್ರವಣ ಅಂದರೆ ಬದರಿಕಾಶ್ರಮಕ್ಕೆ ಪುನರಪಿ ಹೋಗಿ ವ್ಯಾಸಮುನಿ ಪದಕರಿಗೆ ಸಕಲ ವೇದಾರ್ಥಗಳನ್ನು ಪದ್ಮನಾಭನ ಮುಖದಲ್ಲಿ ತಿಳಿದು ಅಂತ ಮಧ್ವನಾಮದಲ್ಲಿ ಶ್ರೀಪಾದರಾಜರು ಉಲ್ಲೇಖ ಮಾಡ್ತಾರೆ. ಶ್ರೀಮದ್ ಆಚಾರ್ಯರು ಸಾಕ್ಷಾತ್ ವೇದವ್ಯಾಸದೇವರಿಂದ ಶ್ರವಣಾದಿಗಳನ್ನು ಮಾಡಿದರು. ಆಚಾರ್ಯರು ತಾವು ಸ್ವತಃ ಸರ್ವಜ್ಞರಾಗಿದ್ದರೂ ಕೂಡ ತಾವು ಶ್ರವಣ ಮಾಡಿ ಜಗತ್ತಿಗೆ ಶ್ರವಣದ ಮಹತ್ವವನ್ನು ತಿಳಿಸ್ಕೊಟ್ಟವರು ಶ್ರೀಮದ್ ಆಚಾರ್ಯರು. ಅದಕ್ಕೆ ದೃಷ್ಟಾಂತ ಕೊಡಬೇಕು ಅಂತಾದರೆ, ಸಮುದ್ರ ಸ್ವತಃ ತಾನು ಪೂರ್ಣ ಆಗಿದ್ದರೂ ಕೂಡ ನದಿಯ ನೀರನ್ನು ತಾನು ಹೇಗೆ ಸ್ವೀಕಾರ ಮಾಡುತ್ತೋ ಹಾಗೆ ಶ್ರೀಮದ್ ಆಚಾರ್ಯರು ಸ್ವತಃ ಸರ್ವಜ್ಞರಾಗಿದ್ದರೂ ಕೂಡ ವೇದವ್ಯಾಸ ದೇವರಿಂದ ಮತ್ತಷ್ಟು ಶ್ರವಣಾದಿಗಳನ್ನು ತಾವು ಮಾಡಿ ಜಗತ್ತಿಗೆ ಶ್ರವಣವನ್ನು ಎಲ್ಲರೂ ಮಾಡಲೇಬೇಕಾಗಿರ್ತಕ್ಕಂಥ ಅವಶ್ಯವಾದ ಕರ್ತವ್ಯ ಅಂತ ಆ ಮೂಲಕ ಸಂದೇಶವನ್ನು ಕೊಡ್ತಾರೆ. ಇಲ್ಲಿ ಸಂದೇಶ ಏನು ಅಂತ ಕೇಳಿದೆ, ಪ್ರಹ್ಲಾದರಾಜರು ಇಷ್ಟೆಲ್ಲ ಉಪದೇಶವನ್ನು ಮಾಡಿದ್ದ್ಯಾರು? ಹಿರಣ್ಯಕಶಿಪುವಿನ ಒಳಗೆ ಇರ್ತಕ್ಕಂಥ ಜಯ, ಆ ಜಯನಂತೆ ನಾವು ಆಗಬೇಕು, ಆವಾಗ ಮಾತ್ರ ನಮಗೆ ಜಯ ಅನ್ನೋದು ಪ್ರಾಪ್ತಿ ಅಂತ. ಜಯ ಯಾರು? ದ್ವಾರಪಾಲಕ. ದ್ವಾರಪಾಲಕನ ಕೆಲಸ ಏನು? ಸಜ್ಜನರನ್ನು ಒಳಗೆ ಬಿಡೋದು, ದುರ್ಜನರನ್ನು ಒಳಗೆ ಬಾರದಂತ ತಡೆಯುವುದು. ಅಕಸ್ಮಾತ್ ಯಾರೂ ಒಳಗೆ ಬರಲೇಬಾರದು ಅಂತಾದರೆ ಒಂದು ಬೀಗ ಹಾಕ್ಬೋದಿತ್ತು. ಆದರೆ ದ್ವಾರಪಾಲಕನ ಇಟ್ಟಿದ್ದ್ಯಾಕೆ? ಸಜ್ಜನರನ್ನು ಒಳಗೆ ಬಿಡಬೇಕು, ದುರ್ಜನರನ್ನು ಒಳಗೆ ಬಾರದಂತೆ ತಡೆಯಬೇಕು ಅಂತ. ಇಲ್ಲಿ ಸಜ್ಜನರು ಯಾರು? ಒಳ್ಳೆಯ ಭಗವಂತನ ಮತ್ತು ಭಗವದ್ಭಕ್ತರ ವಿಷಯಗಳನ್ನು ಒಳಗೆ ಬಿಡಬೇಕು, ಕೆಟ್ಟ ವಿಷಯಗಳನ್ನು ಒಳಗೆ ಪ್ರವೇಶ ಮಾಡದಿದ್ದಂತೆ ತಡೀಬೇಕು, ಆವಾಗ ನಮಗೂ ಜಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ಹಾಗೆ ಪ್ರಹ್ಲಾದರಾಜರು ಜಯ ಅಂದರೆ ಹಿರಣ್ಯಕಶಿಪಿನಲ್ಲಿರ್ತಕ್ಕಂಥ ಆ ಜಯನನ್ನು ನಿಮಿತ್ತ ಮಾಡಿಕೊಂಡು ಜಗತ್ತಿಗೆ ಭಕ್ತಿಯ ಮೊದಲನೇ ಸೋಪಾನವಾಗಿರ್ತಕ್ಕಂಥ ಶ್ರವಣದ ಮಹತ್ವವನ್ನು ಜಗತ್ತಿಗೆ ತಿಳಿಸ್ಕೊಟ್ರು. ಟೀಕಾಕೃತ್ಪಾದರು ಪ್ರಮೇಯ ದೀಪಕದಲ್ಲಿ ಹೇಳ್ತಾರೆ, ಶೃಣು ಅಂದರೆ ಶ್ರವಣ ಮಾಡು, ಶುತ್ವ ಅನುಷ್ಠಾನಂ ಕುರು ಅಂತ. ನೀನು ಏನು ಇದುವರೆಗೆ ಕೇಳಿದೆಯಲ್ಲ ಅದನ್ನು ಅನುಷ್ಠಾನಕ್ಕೆ ತಗೊಂಡು ಬಾ ಅಂತ ಈ ರೀತಿಯಾಗಿ ನಮಗೆ ಟೀಕಾಕೃತ್ಪಾದರು ತಿಳಿಸ್ಕೊಡ್ತಾರೆ. ಆ ಶ್ರವಣ ಹೇಗೆ ಮಾಡಬೇಕು ಅಂದರೆ ಜಗನ್ನಾಥಾಸ್ ಹೇಳ್ತಾರೆ, ಕಿವಿಗೊಟ್ಟು ಆಲಿಪುದು ಅಂತ, ಭಕ್ತಿ ಶ್ರದ್ಧೆಯಿಂದ ಕೇಳಬೇಕು ಅಂತ. ಶ್ರವಣದ ಮಹತ್ವವನ್ನು ಅಥವಾ ಅದರ ಪ್ರಯೋಜನವನ್ನು ಶ್ರೀಮದ್ ಆಚಾರ್ಯ ಕೃಷ್ಣಾಮೃತ ಮಹಾರ್ಣವದಲ್ಲಿ ಬಹಳ ಸುಂದರವಾಗಿ ತಿಳಿಸ್ಕೊಡ್ತಾರೆ. ಶುತ್ವ ಧರ್ಮಂ ವಿಜಾನಾತಿ ಅಂದರೆ ಶ್ರವಣ ಮಾಡ್ತಾ ಮಾಡ್ತಾ ಧರ್ಮದ ಬಗ್ಗೆ ಪರಿಜ್ಞಾನ ಅನ್ನೋದು ಬರ್ತಾ ಇದೆ. ಶುತ್ವ ತ್ಯಜತಿ ದುರ್ಮತಿ ದುರ್ಬುದ್ಧಿ ಅನ್ನೋದು ನಾಶ ಆಗ್ತಾ ಇದೆ. ಶುತ್ವ ಜ್ಞಾನಂ ಅವಾಪ್ನೋತಿ ಆ ಶ್ರವಣ ಮಾಡೋದರಿಂದ ಜ್ಞಾನ ಅನ್ನೋದು ಬೆಳೀತಾ ಇದೆ. ಶುತ್ವ ಮೋಕ್ಷಂ ಚ ಗಚ್ಚತಿ ಆ ಶ್ರವಣ ಮಾಡೋದರಿಂದ ಕೊನೆಗೆ ಪರಂಪರೆಯಲ್ಲಿ ಜ್ಞಾನ ಲಾಭದ ಜೊತೆಗೆ ಕೊನೆಗೆ ತತ್ವಜ್ಞಾನ ದ್ವಾರ ಮೋಕ್ಷ ಅನ್ನೋದೇ ಪ್ರಾಪ್ತಿ ಆಗ್ತಾ ಇದೆ. ಅದಕ್ಕೆ ಹರಿಕಥಾ ಶ್ರವಣ ಅನ್ನೋದು ತಾಪತ್ರಯೋನ್ಮೂಲನಂ ಅಂತ. ತಾಪ ಆದಿಭೌತಿಕ ಆದಿದೈವಿಕ ಆಧ್ಯಾತ್ಮಿಕ ಅಂತ ಮೂರು ರೀತಿಯ ತಾಪಗಳ ಬಗ್ಗೆ ಹೇಳ್ತೀವಲ್ಲ, ಆ ಎಲ್ಲ ತಾಪಗಳ ಉನ್ಮೂಲನ ಅಂದರೆ ಬುಡ ಸಮೇತ ಕಿತ್ತು ಹಾಕೋದು ಅಂತಾದರೆ ಹರಿಕಥಾ ಶ್ರವಣ ಅಂತ. ಬೆಂದ ಅಥವಾ ಹುರಿದ ಬೀಜ ಮೊಳಕೆ ಒಡೆಯೋದಿಲ್ಲೋ ಹೇಗೋ ಹಾಗೆ ಆ ಪಾಪ ಅನ್ನೋದು ಬುಡ ಸಮೇತ ಕಿತ್ತಾಕ್ತಾನೆ ಭಗವಂತನ ಕಥಾಶ್ರವಣ ಮಾಡೋದ್ರಿಂದ. ಅದಕ್ಕೆ ಸದಾಕಾಲ ಪರಮಾತ್ಮನ ಕಥಾಶ್ರವಣವನ್ನು ಮಾಡಲೇಬೇಕು ಅಂತ. ಕನಕದಾಸರು ಅದಕ್ಕೆ ಹರಿಭಕ್ತಿ ಸಾರದಲ್ಲಿ ಹೇಳ್ತಾರೆ, ಕೇಳುವುದು ಹರಿಕಥೆಯ ಕೇಳಲು ಹೇಳುವುದು ಅಂದರೆ ನೀನು ಹರಿಕಥೆಯನ್ನು ಶ್ರವಣ ಮಾಡಬೇಕು, ಹರಿಕಥಾವನ್ನು ಕೇಳಲು ಹೇಳುವುದು ಇತರರಿಗೂ ಕೂಡ ಅದನ್ನು ಶ್ರವಣ ಮಾಡಿಸಬೇಕು ಅಂತ. ಅದನ್ನೇ ರಾಯರ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ವಿದ್ಯಾ ಸಂಬಂಧಿ ಬಿಹಿ ತನು ಸಂಬಂಧಿ ಬಿಹಿ ಕರಿಷ್ಯೇ ಕಾರಯಿಷ್ಯೇ ಚ ಅಂತ. ಅದಕ್ಕೆ ಉತ್ತಮ ದೃಷ್ಟಾಂತ ಆದರೆ ಪ್ರಹ್ಲಾದರಾಜರೇ ತಾವು ನಾರದರಿಂದ ಶ್ರವಣ ಮಾಡಿದರು, ದೈತ್ಯ ಬಾಲಕರಿಗೆ ಉಪದೇಶ ಅಂದರೆ ಅರ್ಥಾತ್ ಶ್ರವಣ ಮಾಡಿಸಿದರು ಅಂತ. ಅದೇ ವಿದ್ಯಾ ಸಂಬಂಧಿ ಬಿಹಿ ಅಂತ. ಈ ರೀತಿಯಾಗಿ ಶ್ರವಣ ಅನ್ನೋದು ಮೋಕ್ಷಕ್ಕೆ ಅಪೇಕ್ಷಿತವಾಗಿರ್ತಕ್ಕಂಥ ಕರ್ತವ್ಯ, ಅದನ್ನು ಅವಶ್ಯವಾಗಿ ಮಾಡಲೇಬೇಕು ಅಂತ ಈ ರೀತಿಯಾಗಿ ನಮಗೆ ತಿಳಿಸ್ಕೊಟ್ರು.